ಆ ಲೆವೆಲ್ ಇಳುವರಿ ಜಾಸ್ತಿ ಆದಂಗೆ ಆಗುತ್ತೆ. ಅಂದ್ರೆ ಕೊಯ್ಲು ಆದ್ಮೇಲೆ ಏನು ಕ್ರಮ ಅನುಸರಿಸಬೇಕಾಗುತ್ತೆ? ಸೊ ಈಗ 10% ಆದ್ಮೇಲೆ ನೀರನ್ನ ಕೊಯ್ತೇವೆ, ಅದನ್ನ ಕೊತ್ತುಗಳನ್ನು ತಕೊಂಡು ಬಂದು ಇತ್ತೀಚೆಗೆ ಎಲ್ಲ ಬಿಡಿಸ್ಕೋಬೇಕು. ಮಿಷಿನರಿಗಳು ಬಂದಿದೆ, ಕಾಳು ಬಿಡಿಸುವ ಯಂತ್ರಗಳು ಬಂದಿದೆ, ಬಿಡಿಸ್ಕೊಂಡು ಅನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹಸಿಯಾಗಿರುತ್ತೆ ಬೇರ್ಪಡಿಸಿರುವಂತ ಕಾಳು ಮೆಣಸು. ಈಗ ಅದು ಕೊತ್ತು ಒಂದು 7% ಇರುತ್ತೆ, ಒಂದು 100 kg ತಗೊಂಡ್ರೆ 7 kg ಕೊತ್ತಾಗುತ್ತೆ ಅಷ್ಟೇ. ಅದನ್ನ ಕಳೆದು ಬಿಟ್ಟು ಅದನ್ನ ತಗೊಂಡು ಅವರು ಕಣದಲ್ಲಿ ಹರಡ್ಬೇಕು. ಕಣ ಅಂದ್ರೆ ಸಿಮೆಂಟ್ ಕಣ, ಟಾರ್ಪಲ್ ಹಾಕಿ ಅದ್ರ ಮೇಲೆ ಹರಡ್ಬಿಟ್ಟು ಅದ್ರ ಮೇಲೆ ಒಂದು ಬಿಳಿ ಪಾಲಿಥೀನ್ ಶೀಟ್ ಅನ್ನು ಹಾಕಿದ್ರೆ ಒಳ್ಳೆ, ನರ್ಸರಿ ಶೀಟ್ ಏನು ಯೂಸ್ ಮಾಡ್ತೇವೆ, ಶೀಟ್ ಅನ್ನ ಕವರ್ ಮಾಡಿದ್ರೆ ಮೆಣಸು ಕಪ್ಪಾಗುತ್ತೆ. ಓಹೋ, ಮತ್ತೆ ಅದರಲ್ಲಿ ಇರುವಂತಹ ಕೆಲವು ಬೋರ್ಡ್ ಹೊಡೆದಿರ್ತೀವಿ ಅಥವಾ ಇನ್ಸೆಕ್ಟಿಸೈಡ್ ಹೊಡೆದಿರ್ತೀವಿ, ಅದು ಒಂದು ಸ್ವಲ್ಪ ತೊಳೆದಂಗೆ ಆಗುತ್ತೆ, ಕಡಿಮೆ ಆಗುತ್ತೆ, ಕಪ್ಪಾಗುತ್ತೆ, ಅದನ್ನು ಸುತ ಕಡಿಮೆ ಆಗುತ್ತೆ. ಅದೊಂದು ಬ್ಲಾಂಚಿಂಗ್ ಟೈಪ್ ಅಂತೇವೆ, ಅದನ್ನು ಮಾಡಿಕೊಂಡ್ರೆ ಒಳ್ಳೇದು. ಇತ್ತೀಚೆಗೆ ನಾನು ಈ ಸಿರ್ಸಿಯಲ್ಲಿ ಅದ್ರ ಮೇಲೆ ಒಂದು ಶೇಡ್ ನೆಟ್ ಹಾಕಿ ಅದನ್ನೆಲ್ಲ ಒಂದು ಮೊದಲನೇ ದಿನ ಮಾಡ್ಕೋಬೇಕು. ಎರಡನೇ ದಿನಕ್ಕೆ ಮಾಮೂಲಿ ಕಣದಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಶೇಡ್ ನೆಟ್ ಹಾಕಿ ಶೇಡ್ ನೆಟ್ ಕೆಳಗೆ ಒಣಗಿಸ್ತಾ ಇದ್ದಾರೆ, ಭಾರಿ ಚೆನ್ನಾಗುತ್ತೆ ಸರ್ ಅಂತ. ಅಂದ್ರೆ ಈ ತರ ಪದ್ಧತಿಗಳನ್ನ ಸಣ್ಣ ಬೆಳೆಗಾರರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಣ ಕಾಫಿಗೆ ಬೇಕು ಮತ್ತೆ ಮೆಣಸಿಗೆ ಬೇಕು, ಮೆಣಸನ್ನ ಕುಯ್ಲಿಕ್ಕೆ ಶುರು ಮಾಡಿದ್ರೆ ಕಣನೂ ಇರುತ್ತೆ. ಒಳ್ಳೆ ಬಿಸಿಲಿದೆ ಈ ವರ್ಷ, ಬಿಸಿಲು ಇರುತ್ತೆ ಅಂತ ಜಾಸ್ತಿ ಹೇಳ್ತಾ ಇದ್ದಾರೆ. ಹಾಗೆಲ್ಲ ಮಣ್ಣು ನೋಡಕ್ಕೆ ನೋಡಿದ್ರೆ ಮೆಣಸು ಒಣಸ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಿಸಿಲು ಇರೋದ್ರಿಂದ ಪಾಲಿಥೀನ್ ಕವರ್ ಮಾಡಿ ಬ್ಲಾಂಚಿಂಗ್ ಮಾಡಿ ಒಣಸೋದು ಒಳ್ಳೇದು. ಸೊ ಅದ್ರ ಮಾಡೋಕ್ಕಾಗಲ್ಲ ಅಂದರೆ ಬೇರ್ಸ್ಬಿಡೋ ಕಾಡುಗಳನ್ನು ಬಿಸಿ ನೀರಿನಲ್ಲಿ 1 ನಿಮಿಷ ಅದ್ದಿ ತೆಗೆದು ಅನಂತರ ಒಣಗಿಸಿದ್ರು ಅದನ್ನು ಬ್ಲಾಂಚಿಂಗ್ ಅಂತಾರೆ. ಗುಡ್ಡೆ ಮಾಡಿ ಬೆಳಿಗ್ಗೆ ಆರು ಹಾಕೋಬಹುದು. ಸೊ ಆ ರೀತಿ ಮಾಡೋದ್ರಿಂದ ಮೆಣಸು ಕಪ್ಪಾಗುತ್ತೆ. ಮಾರ್ಕೆಟಲ್ಲಿ ನೋಡಿದ ತಕ್ಷಣ ಒಂದು 2-3 ರೂಪಾಯಿ ಜಾಸ್ತಿನೂ ಕೊಡ್ತಾರೆ, ಆಕರ್ಷಕವಾದ ಕಪ್ಪಾಡ ಬರುತ್ತೆ. ಅದೇ ಇಂಪಾರ್ಟೆಂಟ್. ಮತ್ತೆ ಕೆಲವು ಕೆಮಿಕಲ್ ಅನ್ನು ತೊಳೆದು ಹೋಗುತ್ತೆ. ಸೊ ಅದು ಒಂದು ಒಳ್ಳೇದಾಗುತ್ತೆ. ಕುಯ್ದಾದ್ಮೇಲೆ ಏನಪ್ಪ ತೋಟದಲ್ಲಿ ಮಾಡೋದು ಅಂತ ಹೇಳಿದ್ರೆ, ಅಂದ್ರೆ ಒಂದು 15 ದಿನ ಬಿಡಬೇಕು ತೋಟ, ಸ್ಟ್ರೆಸ್ಗೆ ಬಿಡಬೇಕು ಅಂತೇವೆ. ನಾನು ಹೇಳಿದ್ದು ಕುಯ್ಯಕ್ಕೇನೆ, ಕುಯ್ಯಕ್ಕೆ ಕಾಳುಗಳು ಬಲಿದೇ ಇದ್ರೆ ನೀರು ಕೊಟ್ಟರೆ ಚೆನ್ನಾಗಿ ಬಲಿದುಕೊಳ್ತವೆ, ಇಲ್ಲಾಂದ್ರೆ ಬಲಿದೇ ಇರೋ ಕಾಳು ಕುಯ್ಯಬೇಕಾಗುತ್ತೆ. ನಮಗೆ ರಿಕವರಿ ಕಡಿಮೆ ಆಗುತ್ತೆ, ತೂಕ ಕಡಿಮೆ ಆಗುತ್ತೆ. ಕೊಯ್ಲು ಆದ್ಮೇಲೆ ಒತ್ತಡ ನಿರ್ಮಾಣ ಮಾಡಬೇಕು. ಹಾಂ, ಅದು ಸ್ಟ್ರೆಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಒಂದು 10 ಡೇಸ್ ಬಿಡ್ಬೋದು. ಅವಾಗ ಏನು ಮಾಡಬೇಕು ಅಂದರೆ ನೆರಳು ತೆಗಿಬೇಕು. ಅಂದರೆ ನೆರಳನ್ನು 70% ಇರುತ್ತೆ, ಅದನ್ನು ಒಂದು 50%ಗೆ ನಿಲ್ಲಿಸಬೇಕು. ನೆರಳನ್ನು ಕೊಂಬೆಗಳನ್ನು ತೆಗೆದು ಬಿಸಿಲು ಬೀಳಂಗೆ ಮಾಡಬೇಕು. ಸೊ ಆನಂತರ ಅದು ಬಾಡುತ್ತೆ, ಬಾಡಿದ ತಕ್ಷಣ ನೀರು ಕೊಡಬೇಕು. ಇವೆಲ್ಲ 15 ದಿನದಲ್ಲಿ ಆಗೋ ಕೆಲಸಗಳು. ಮಾರ್ಚ್ 15 ದಿನದ ಶುರು ಮಾಡಿದರೆ ಏಪ್ರಿಲ್ 1ರಲ್ಲೇ ಮುಗಿಸಿರ್ಬೇಕು. ತಿರ್ಗಿ ಅದು ಶೇಡನ್ನು ಮಾರ್ಚ್ 15ದಿಂದ ಶೇಡನ್ನು ತೆಗಿಲಿಕ್ಕೆ ಶುರು ಮಾಡಬೇಕು ಆ ಕಡೆಯಿಂದ. ಸೊ ಕುಯ್ದಂಗೆ ಕುಯ್ದಂಗೆ ಶೇಡನ್ನು ವ್ಯವಸ್ಥೆ ಮಾಡಿಕೊಂಡು ನೀರು ಇರಬೇಕು. ನೀರು ಬಹಳ ಮುಖ್ಯ, ನೀರು ಬಹಳ ಮುಖ್ಯ. ನೀರಿಲ್ಲದೆ ಇರೋರಿಗೆ ಈ ಐಡಿಯಾ ಎಲ್ಲ ಹೇಳೋಕ್ಕಾಗಲ್ಲ. ನೀರು ಇರೋರು ಮಾಡ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಬೇಗ ಕ್ರಾಪ್ ಬರಲಿಕ್ಕೂ ಆಗುತ್ತೆ, ವರ್ಷ ವರ್ಷ ಇಳುವರಿ ವ್ಯತ್ಯಾಸ ಕಡಿಮೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ 1 ವರ್ಷ ಒಳ್ಳೆ ಇಳುವರಿ ಬರುತ್ತೆ, ಬರೋ ವರ್ಷ ಕಡಿಮೆ ಇಳುವರಿ ಬರುತ್ತೆ. ಆ ವ್ಯತ್ಯಾಸಗಳನ್ನು ಕಡಿಮೆ ಮಾಡಬಹುದು. ಈಗ ಬಿಸಿಲಿನ ಜಳಕ್ಕೆ ಸ್ವಲ್ಪ ಸ್ವರ್ಗ ಸಾಧ್ಯತೆ ಇರುತ್ತೆ ಬಳ್ಳಿಗಳು. ಹೌದು, ಏನು ಮಾಡ್ಬೋದು ಅಂತ? ಅದಕ್ಕೆ ಒಂದು ಸುಣ್ಣವನ್ನು ಹೊಡಿಬೋದು. ಈಗಾಗಲೇ ಹೊಡಿತಾ ಇದ್ದಾವೆ, ಸುಣ್ಣ ಹೊಡಿಲಿಕ್ಕೆ ಶುರು ಮಾಡಿದ್ವಿ. ಒಂದು 5 kg ಸ್ಪ್ರೇ ಲೈಮ್, ಸಿಂಪರಣೆ ಸುಣ್ಣ, ನಂದಿ ಲೈಮ್ ಏನು ಮಾಡ್ತಾರೆ, ಸಿಂಪರಣೆ ಸುಣ್ಣವನ್ನು ತಗೊಂಡು ಒಂದು ಬ್ಯಾರಲ್ಗೆ 200 ಲೀಟ್ರಿಗೆ 5 kg ಹಾಕಿ ಅದನ್ನು ಬೇಕಿದ್ರೆ ನೀವು ಪೊಟ್ಯಾಶ್ ಹಾಕೋಬೋದು 1 kg, MOP ಹಾಕ್ಬೋದು ಅಥವಾ SOP ಹಾಕ್ಬೋದು. ಹಾಕ್ಬಿಟ್ಟು ಸಿಂಪರಣೆ ಮಾಡಿದರೆ ಬಿಳಿ ಆಗುತ್ತೆ, ಬಿಳಿ ಆದರೆ ಬಳ್ಳಿಗಳು ಹಳದಿ ಆಗೋದು ಕಡಿಮೆ. ಅಂದರೆ ಎಲೆ ಬಳ್ಳಿ ಎಲ್ಲದು ಕುಡಿಬೇಕು, ಎಲೆ ಬಳ್ಳಿ ಎಲ್ಲ ಕುಡಿಬೇಕು. ಅಂದರೆ ಪ್ರತಿಫಲನ ಆಗುತ್ತೆ, ಆಗಿ ಗಿಡಕ್ಕೆ ತೊಂದರೆ ಆಗಲ್ಲ. ನಂತರ ನಾವೇನು ಹೇಳ್ತೇವೆ ಅಂದರೆ ಏಪ್ರಿಲ್ 15ರಿಂದ ಅಥವಾ ಏಪ್ರಿಲ್ 1ನೇ ತಾರೀಕಿಂದ ನೀರು ಕೊಟ್ಬಿಡಿ ಅಂತ. ಎತ್ತರ ಪ್ರದೇಶದಲ್ಲಿ ಮಾರ್ಚ್ 15ಕ್ಕೆ ನೀರು ಕುಡಿ ಅಂತೀವಿ, ಬೇಗ ಬೇಕು. ಫೆಬ್ರವರಿ 15ರಲ್ಲಿ ನೆರಳು ತೆಗೀರಿ ಅಂತೀವಿ ನಾವು. ಅಂದರೆ ಎಲ್ಲಿ ಕ್ರಾಪೇ ಬರೋಲ್ಲ ತೋಟಗಳಿದ್ದಾವೆ ಅಂಥ ತೋಟಗಳಲ್ಲಿ ಸ್ಟ್ರೆಸ್ ಆಗಲ್ಲ, ಗಿಡ ಯಾವಾಗಲೂ ಹಂಗೆ ಬೆಳೆದಿರುತ್ತೆ, ಕಾಯಿನೇ ಬಿಡಲ್ಲ. ಬಿಟ್ಟರೂ ಜುಲೈ ಆಗಸ್ಟ್ ಬರುತ್ತೆ, ಕಾಯಿ ಕಟ್ಟಲ್ಲ. ಸೊ ಅದಕ್ಕೆ ಏನು ಹೇಳ್ತೇವೆ, ಫೆಬ್ರವರಿಯಲ್ಲಿ ತೆಗೀರಿ, ತೆಗೆದು ಬಾಡಿಸಿ ಮತ್ತೆ ಮಾರ್ಚ್ 15ರಿಂದ ಚೆನ್ನಾಗಿ ನೀರು ಕುಡಿ. ಚೆನ್ನಾಗಿ ಕೊಡ್ಬೇಕು, 10 ಲೀಟ್ರ 20 ಲೀಟ್ರ್ ಹಂಗಲ್ಲ. ಅದು ಬುಡ 1 ಮೀಟ್ರ್ ಏನಿರುತ್ತೆ ಸುತ್ತ ಚೆನ್ನಾಗಿ ನೆನಿಬೇಕು. ಅನಂತರ ಒಂದು 30 ಲೀಟ್ರ್ 40 ಲೀಟ್ರ್ ಕೊಟ್ಕೊಂಡು ಹೋಗ್ಬೋದು ಒಂದು 10 ಡೇಸ್ಗೆ ಒಂದ್ಸರಿ. ಅವಾಗ ಒಂದು 60 ದಿನ ನೀರು ಕೊಟ್ಟರೆ ಚೆನ್ನಾಗಾಗುತ್ತೆ ಮೆಣಸು. 60 ದಿನ ಅದು ಒಣಗಬಾರ್ದು ಭೂಮಿ, ಆ ರೀತಿ ನೋಡ್ಕೋಬೇಕು. ಎಲ್ಲಪ್ಪ ನಾನು 1 ತಿಂಗಳು ಈಗ ಕೊಡ್ತೀನಿ, ನನ್ನ ಹತ್ರ ಇರೋದು 2 ನೀರು, ಹಂಗಾದ್ರೆ ಆಗಲ್ಲ. ತಿರ್ಗ ಏನು ಗ್ಯಾಪ್ ಬಿಡ್ತೀವಿ, ತಿರ್ಗ 60 ದಿನ ಹೂವು ಆಗೋಕ್ಕೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗುತ್ತೆ. ಅದೇ ಎವಲ್ಯೂಷನರಿ ಮೆಕಾನಿಸಮ್. ನೀರು ಕೊಟ್ಟರೆ ಹೂ ಬರುತ್ತೆ, 60 ದಿನಕ್ಕೆ ಬರುತ್ತೆ ಅದು ಕಂಟಿನ್ಯೂಸ್ ಕೊಟ್ಟರೆ. ನೀವು ಕಂಟಿನ್ಯೂಸ್ ಕೊಟ್ಟು ಬಿಟ್ಬಿಟ್ಟು ತಿಂಗಳಿಗೆ ಒಂದೊಂದು ಸರಿ ಕೊಟ್ಟರೆ ಬರಲ್ಲ, ಸಾಕಾಗಲ್ಲ.

ಸೊ ಅದಂದ್ರೆ ಇಂಟೆನ್ಸಿವ್ ಆಗಿ ಮಾಡೋರು. ನಮ್ಮ ಮಾಮೂಲಿ ಸಣ್ಣ ರೈತರು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಮಾಡ್ತಾರೆ, ಅಷ್ಟು ಆದಾಯ ಬರ್ತಾ ಇಲ್ಲ. ಅದು ಕಾಫಿ ಜೊತೆ ಅಥವಾ ಅಡಿಕೆ ಜೊತೆ ಹಾಕ್ತಾ ಇದ್ದಾರೆ, ಅಲ್ಲಿ ಅಟ್ಲೀಸ್ಟ್ ಅವ್ರ ಮನೆಗಾದರೂ ಅಥವಾ ಅವ್ರಿಗೆ ಬೇಕಾದಷ್ಟಾದರೂ ಬೆಳ್ಕೊಳ್ಳೋದು ಬಹಳ ಮುಖ್ಯ. ಪ್ರತಿಯೊಬ್ಬ ರೈತರು ಏಲಕ್ಕಿಯನ್ನು ಬೆಳಿಬೇಕು, ಸ್ವಲ್ಪ ಮಟ್ಟಿಗಾದರೂ ಹಾಕಿ ತಮ್ಮ ತೋಟದಲ್ಲಿ ಬೆಳ್ಕೊಂಡು ಒಳ್ಳೆಯದು. ಸೊ ನೆಂಟರು ಕೊಡೋಕ್ಕೂ ಆಗುತ್ತೆ, ಈ ಕಡೆ ಮನೆಗೂ ಆಗುತ್ತೆ, ಒಂದು ಸ್ವಲ್ಪ ಮಾರಲಿಕ್ಕೂ ಆಗುತ್ತೆ. ಚೆನ್ನಾಗಿ ಮಾಡಿದರೆ ಏಲಕ್ಕಿ ಆದಾಯ ಬರುತ್ತೆ, ಚೆನ್ನಾಗಿ ಮಾಡಲಿಲ್ಲ ಅಂದರೆ ಆದಾಯ ಬರೋಲ್ಲ. ಮತ್ತು ನೀರಿನ ವ್ಯವಸ್ಥೆ ಇರಬೇಕು, ಜನಗಳ ವ್ಯವಸ್ಥೆ ಇರಬೇಕು, ಅವತ್ತು ಅವತ್ತು ಕೆಲಸ ಮಾಡಿದರೆ ಚೆನ್ನಾಗಾಗುತ್ತೆ ಏಲಕ್ಕಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9663062411. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9663062411. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿರುವವರೆಗೂ ಬೇಸಿಗೆ ಕಾಲದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 27,200 ರೂಪಾಯಿ, ಅರಬಿಕಾ ಚೆರಿ 15,200 ರಿಂದ 17,000 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,900 ರೂಪಾಯಿ, ರೋಬಸ್ಟಾ ಚೆರಿ 12,200 ರೂಪಾಯಿಯಿಂದ 13,200 ರೂಪಾಯಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಓಹೋಹೋ, ಡಿಜಿಟಲ್ ಅರೆಸ್ಟ್ ಅಂತ ಧಮಕಿ ಬಂದರೆ 1930ಗೆ ಬೇಗ ಕಾಲ್ ಮಾಡಿ APK ಡೌನ್ಲೋಡ್ ಮಾಡಬೇಡಿ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ಸುದ್ದಿ ಜೊಂಪೆ, ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829233 ಅಥವಾ jgcs.co.in. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ, ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಮತ್ತು April 14 ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಮಡಿಕೇರಿ ಗಾಂಧಿ ಭವನದಲ್ಲಿ ಆಚರಿಸುವಂಗೆ ಇಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಿದೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನಾಚರಣೆಗೆ ಎಲ್ಲವೂ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಕೂತ ಜಿಲ್ಲಾಧಿಕಾರಿಯವರು ತಿಳಿಸಿದ್ರು. ಹಂಗೆ ಎಸ್ಎಸ್ಎಲ್ಸಿ ಪಿಯುಸಿಲಿ ಜಾಸ್ತಿ ಅಂಕ ತಕೊಂಡ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿದು, ನೀಟ್ ಸಿಇಟಿ ಹಂಗೆ ನಾಗರಿಕ ಸೇವೆಯೊಟ್ಟಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಸನ್ಮಾನಿಸಕೂತ ಇದರಿಂದ ಬೇರೆಯಕ್ಕೂ ಪ್ರೇರಣೆ ಸಿಕ್ಕಿದೆ ಅಂತ ಈ ಹೊತ್ತಲ್ಲಿ ತಿಳಿಸಿದ್ರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಇದೇ ತಿಂಗಳ ತಾರೀಕು 30ರ ಆದಿತ್ಯವಾರದಂದು ಹೊತ್ತಾರೆ 10:30 ಗಂಟೆಗೆ ಅರೆಭಾಷಿಕರ ಐನ್ಮನೆ ಐಸಿರಿ ಕಾರ್ಯಕ್ರಮನ ಕುಡೇಕಲ್ಲು ಐನ್ಮನೆ ಆಲೇಟಿ ಗ್ರಾಮ ಸುಳ್ಳಿಯಲ್ಲಿ ಏರ್ಪಡಿಸಿದ್ರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜು ಕುಶಾಲನಗರ ಇವರ ಸಹಯೋಗದಲ್ಲಿ ಚಕೋರ ಕೊಡಗು ಸಾಹಿತ್ಯ ವಿಚಾರ ವೇದಿಕೆ ಉದ್ಘಾಟನೆ ಮತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಾಳೆ ಹೊತ್ತಾರೆ 10:30 ಗಂಟೆಗೆ ಕನ್ನಡ ಭಾರತಿ ಪ್ರಥಮ ದರ್ಜೆ ಕಾಲೇಜು ಕುಶಾಲನಗರದಲ್ಲಿ ನಡೆದಿದೆ. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ಮಾಸಿಕ ಲೆಕ್ಕ ತಪಾಸಣೆ ಇರುವುದರಿಂದ ಮದ್ದು ವಿತರಣೆ ಇರುದುಲೆ. ಹಂಗೆ ತುರ್ತು ಸೇವೆಗಳಿಗೆ ಡಾಕ್ಟರ್ಗ ಇದ್ದವೇತ ಪ್ರಕಟಣೆಯಲ್ಲಿ ತಿಳಿಸಿದಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ ಐಎಎಸ್ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 50 ದಿನದ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಸಿಕೆ ನಿರ್ಧರಿಸಿದ್ದು, ಕುಸಿ ರಾವು ಬರುವ ತಿಂಗಳ April 2 ಒಳಗೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 4:30 ಮುಟ್ಟ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಕ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಇದೇ ತಿಂಗಳ ತಾರೀಕು 31 ಸೋಮವಾರ ಹೊತ್ತಾರೆ 9 ಗಂಟೆಗೆ ಸಮರವೀರ ಕೆದಂಬಾಡಿ ರಾಮಯ್ಯ ಗೌಡರ ನೆನಪಿನ ಜಂಬರ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲು ಅಮ್ಮೈ ಮಡಿಯೂರು ಸುಳ್ಯ ಇಲ್ಲಿ ಏರ್ಪಡಿಸಿದ್ದು, ಈ ಹೊತ್ತಲ್ಲಿ ಕೆದಂಬಾಡಿ ಶ್ರೀ ವೆಂಕಟರಮಣಗೌಡ ಅವು ಕಾರ್ಯಕ್ರಮನ ಉದ್ಘಾಟನೆ ಮಾಡುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿ ಕಾರ್ಯಕ್ರಮ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಗಾಂಧಿ ಮೈದಾನದಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ನೀಮಾ ಕೊಡಗು ಹಂಗೆ ನೀಮಾ ಮಹಿಳಾ ಘಟಕದ ಕೂಡುಕುಟಲಿ ಲಯನ್ಸ್ ಕ್ಲಬ್ ಮಡಿಕೇರಿ, ಕೊಡಗು ಬ್ಲಡ್ ಡೋನರ್ಸ್ ಮತ್ತು ಕೊಡಗು ಹವ್ಯಕ ವಲಯದ ಸಹಾಯಗದೊಟ್ಟಿಗೆ ಇದೇ ತಿಂಗಳ ತಾರೀಕು 30 ಮಡಿಕೇರಿಯಲ್ಲಿ ರಕ್ತದಾನ ಶಿಬಿರ ನಡೆದಿದೆ. ಇಲ್ಲಿಗೆ ಸುದ್ದಿ ಜುಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಕೇಳುಗರೆ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳ ಕುರಿತು ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಉಮಾ ಎನ್ ಅವರೊಂದಿಗೆ ಸಂದರ್ಶನವಿದೆ. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಸಂಜೆ 5 ಗಂಟೆಗೆ ಮಹಿಳಾ ಲೋಕ, ಯುಗಾದಿ ಪ್ರಯುಕ್ತ ಮಡಿಕೇರಿಯ ಶ್ರುತಿ ಲಯ ತಂಡದ ಸದಸ್ಯರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮವಿದೆ. ನಾಳೆ ಸಂಜೆ 5:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ಮಹಿಳೆಯರಲ್ಲಿ ಮಾನಸಿಕ ಸಮಸ್ಯೆಗಳು. ಭಾಗವಹಿಸುತ್ತಾರೆ ಮನೋವೈದ್ಯರಾದ ಡಾಕ್ಟರ್ ತ್ರಿವೇಣಿ ಎಂ ಗೌಡರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು. ನಾಳೆ ಸಂಜೆ 6:50 ಕೃಷಿರಂಗ, ಕಾಫಿ ತೋಟಗಳಿಗೆ ನೀರಿನ ಪೂರೈಕೆ ಮತ್ತು ತೇವಾಂಶ ಸಂರಕ್ಷಣೆ ಕುರಿತು ಡಾಕ್ಟರ್ ರುದ್ರಗೌಡ ಸಿಎಸ್ ಅವರೊಂದಿಗೆ ಸಂದರ್ಶನವಿದೆ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ಗಳು, ಮದುವೆ ಡ್ರೆಸ್ಗಳು, ಬ್ಲೇಜರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ.

25 ಕಾಲತ್ರ ಬೊಳ್ಳಿ ನಮ್ಮ ಮುದ್ದಂಡ ಹಾಕಿ ಕಪ್ ನಾಳೆ ಕೆಎಂ ಕಾರ್ಯಪ್ಪ ಕಾಲೇಜ್ ಕಳಿಪರಂಬಲು ಪ್ರಾರಂಭ ಆಪ. ನಮ್ಮಕ್ಕ ಎಲ್ಲ ತರತ್ರ ಸಿದ್ಧತೆ ಆಯಿತು. ಬೊಳ್ಳಿ ನಮ್ಮರ ಮಾರಿಪತ್ತು ಈ ಕುರಿ ವಿಭಿನ್ನವಾದ ಕಾರ್ಯಕ್ರಮ ಇಪ್ಪಂದು ಮುದ್ದಂಡ ಹಾಕಿ ನಮ್ಮರ ಅಧ್ಯಕ್ಷ ಮುದ್ದಂಡ ರಶೀನ್ ಸುಬ್ಬಯ್ಯ ಅರಿಸಿಟ್ಟಿತ್ತು. ನಾಳೆ ಪೊಲಾಕ 9:45 ಗಂಟೆಕ್ ಮಡಿಕೇರಿ ಜನರಲ್ ತಿಮ್ಮಯ್ಯ ವೃತ್ತದಂಜ ಮುಖ್ಯ ರಸ್ತೆ ಕಾಲ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಕಳಿಪರಂಬುಕ್ ಬಲ್ಯ ಮೆರವಣಿಗೆರ ಮೂಲಕ ಕ್ರೀಡಾಜ್ಯೋತಿ ಪೋಪ. ಉದ್ಘಾಟನಾ ಕಾರ್ಯಕ್ರಮದ ಪ್ರಯುಕ್ತ ಓಜಪಾರು ಚಿಡುವಾಂಡ ಮೂಲಕ ಶುರುವಾಪ. ಅಲ್ಲತೆ ಪ್ರದರ್ಶನ ಪಂದ್ಯ ಮಜ್ಜಣ 12:30. ಕೊಡಗು ಜಿಲ್ಲಾಡಳಿತ ಪಿಂಯ ಆಯೋಜಕ ಕುಟುಂಬ ಅಲ್ಲತೆ ಕೊಡವ ಹಾಕಿ ಅಕಾಡೆಮಿ 11 ಪಿಂಯ ಕರ್ನಾಟಕ 11 ತಂಡತ್ರ ನಡುವೆ ನಡೆಪದುಂಡು. ಕಾರ್ಯಕ್ರಮದ ಮುಖ್ಯ ಬಿಂದುವಳಾಯಿತು ಕನಪಟ್ಟ ಬಿಂದುವ ಕೂಡಿಯಾಡುವ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಯ ಅಮ್ಮತಿ ಕೊಡವ ಸಮಾಜತ್ರ ಕೂಡುಕೂಟತ್ತು. ನಾಳಾಂಕ 29 ಚೆನಿಯಾಚೆ ಕೊಡವ ಬಲ್ಯ ನಮ್ಮ ಅಮ್ಮತಿ ಕೊಡವ ಸಮಾಜ ಸಭಾಬಾಡಿಲ ನಡಪ. ಈ ಸಾಹಿತ್ಯ ಬಲ್ಯ ನಮ್ಮ ಕಾರ್ಬಾರಲು ಕೊಡವ ಪಿಂಯ ಕೊಡವ ಭಾಷಿಕ ಪದ್ಧತಿ ಸಾಂಸ್ಕೃತಿಕ ಸಂಪ್ರದಾಯ ಕೊತ್ತನ್ನಿಕೆ ಪಲತರತ್ರ ಆಟಪಾಠ ಪೈಪೋಟಿ ಅಕಾಡೆಮಿರ ಕಾಲತರ ಪ್ರಶಸ್ತಿ ಪುಸ್ತಕ ಪ್ರಶಸ್ತಿ ಪುಸ್ತಕ ಬಿಡುಗಡೆ ಕವಿಗೋಷ್ಠಿ ನಡಪಂದ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಪ್ರಕಟಣೆ ಅರಿಚಿಟ್ಟಿತು. ಕರ್ನಾಟಕ ಸರ್ಕಾರ ಕನ್ನಡ